ಕೇಳುವರಿಗೆಲ್ಲ ನಮಸ್ಕಾರ. ಕೇಳುವರ ಇವತ್ತಿನ ಕಾರ್ಯಕ್ರಮದಲ್ಲಿ ಸಜ್ಜೆಯ ಒಂದು ಬೇಸಾಯ ಕ್ರಮಗಳು, ಅಂದ್ರೆ ಹೆಚ್ಚಿನ ಇಳುವರಿಯನ್ನ ಸಜ್ಜೆಯಲ್ಲಿ ಪಡಿಬೇಕಾಗಿತ್ತು ಅಂದ್ರೆ ಯಾವ ರೀತಿ ನಾವು ಬೇಸಾಯವನ್ನ ಮಾಡೋದ್ರ ಮುಖಾಂತರ ಇಳುವರಿಯನ್ನು ಹೆಚ್ಚಾಗಿ ಪಡಿಬಹುದು ಅಂತಕ್ಕಂಥ ವಿಚಾರವಾಗಿ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಶ್ವೇತಾ ಬಿ ಎನ್ ಅವರು ನಮ್ಮೊಂದಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಶ್ವೇತಾ ಅವರೇ. ನಮಸ್ತೆ ಸರ್, ಹಾಗೂ ಎಲ್ಲಾ ರೈತ ಬಾಂಧವರುಗಳಿಗೂ ಕೂಡ ನಮಸ್ಕಾರಗಳು. ಹೇಳಿ, ಈಗ ಸಜ್ಜೆಯನ್ನ ಬೆಳೆಯುವಂತ ರೈತರಿಗೆ ಏನ್ ಹೇಳ್ತೀರಿ, ಯಾವ ಒಂದು ಸೀಸನ್ ಅಲ್ಲಿ ಸಜ್ಜೆ ಬೇಸಾಯ ಪ್ರಾರಂಭ ಮಾಡಬಹುದು? ಯಾವ ಬೇಸಿಗೆ ಕಾಲದಲ್ಲಿ ಅಂತಿರೋ, ಮಳೆಗಾಲ ಅಂತಿರೋ, ಅಥವಾ ಚಳಿಗಾಲದಲ್ಲಿ ಬೇಸಾಯ ಮಾಡಬಹುದು? ಹೇಗೆ ಸಜ್ಜೆಯನ್ನು ಎಲ್ಲಾ ಅಂಗಾಂಗಗಳಲ್ಲೂ ಬೆಳೆಯಬಹುದು, ಅದರಲ್ಲೂ ಮುಖ್ಯವಾಗಿ ಇದನ್ನ ಬೆಳೆಯೋದು ಮುಂಗಾರು ಹಾಗೂ ಬೇಸಿಗೆಯಲ್ಲಿ ಕೂಡ ಬೆಳಿಬಹುದು. ನೀರಾವರಿ ಇರುವಂತ ರೈತರುಗಳು ಬೇಸಿಗೆಯಲ್ಲೂ ಕೂಡ ಇದನ್ನ ಬೆಳಿಬಹುದು. ಮುಂಗಾರಾದ್ರೆ ನಾವು ಜೂನ್ ಇಂದ ಜುಲೈ ಮಧ್ಯದವರೆಗೂ ಬೆಳಿಬಹುದು, ಅದೇ ಬೇಸಿಗೆಯಲ್ಲಾದ್ರೆ ನಾವು ಜನವರಿ ತಿಂಗಳಲ್ಲೂ ಕೂಡ ಬೆಳಿಬಹುದು, ಎಲ್ಲೆಲ್ಲಿ ನೀರಾವರಿ ಸಾಧ್ಯತೆ ಇದೆ ಅಲ್ಲೆಲ್ಲ. ಈ ಮುಂಗಾರು ಹಂಗಾಮಿನಲ್ಲಿ ಬೇಸಾಯವನ್ನ ಪ್ರಾರಂಭ ಮಾಡ್ಲಿಕ್ಕೆ ಯಾವ ತಿಂಗಳು ಸೂಕ್ತ ಅಂತೀರಿ ಮುಂಗಾರು ಹಂಗಾಮಿನಲ್ಲಿ? ಮುಂಗಾರಂಗಮಲ್ಲಾದ್ರೆ ಜೂನ್ ಇಂದನೇ ಬಿತ್ತನೆ ಕೈಗೊಂಡ್ರೆ ಒಳ್ಳೇದು. ಆದ್ರೆ ಎಲ್ಲೆಲ್ಲಿ ಇನ್ನೂ ಮಳೆ ಬಂದಿರಲ್ವೋ ಅಲ್ಲಿ ಕಡೆ ಅಲ್ಲಿ ಅಂತ ಸಂದರ್ಭಗಳಲ್ಲಿ ಜುಲೈ ಮಧ್ಯದವರೆಗೂ ಕೂಡ ನಾವು ಸಜ್ಜೆ ಬಿತ್ತನೆಯನ್ನ ಮಾಡಬಹುದು. ಇನ್ನ ರೈತರು ಯಾವ ರೀತಿ ಸಜ್ಜೆ ಬೆಳೆಯುವಂತವರು ಭೂಮಿ ಸಿದ್ಧತೆಯನ್ನ ಭೂಮಿ ತಯಾರಿಯನ್ನ ಮಾಡ್ಕೋಬೇಕು? ಭೂಮಿ ಸಿದ್ಧತೆಯಲ್ಲಿ ಪ್ರಮುಖವಾಗಿ ಮಾಗಿ ಉಳುಮೆ ತುಂಬಾ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಎಲ್ಲಾ ಬೆಳೆಗಳಲ್ಲೂ ಮಾಗಿ ಉಳುಮೆ ತುಂಬಾ ಪ್ರಾಮುಖ್ಯತೆಯನ್ನು ಬೆಳೆಯುತ್ತೆ. ಅದೇ ರೀತಿ ಇಲ್ಲಿ ಸಜ್ಜೆ ಇಲ್ಲಾದ್ರೂ ಕೂಡ ನಾವು ಮಾಗಿ ಉಳುಮೆಯನ್ನ ಮಗ ಮಾಸ ಅಂತ ಏನ್ ಹೇಳ್ತೀವಿ ನಾವು, ಫೆಬ್ರವರಿ ಮಧ್ಯದಿಂದ ಮಾರ್ಚ್ ಮಧ್ಯವರೆಗೂ ಏನು ಮಗ ಮಾಸ ಅಂತ ಹೇಳ್ತೀವಲ್ಲ, ಆ ಟೈಮಲ್ಲಿ ನಾವು ಮಾಗಿ ಉಳುಮೆ ಮಾಡೋದ್ರಿಂದ ಒಂದು ನಾವು ಅಕಾಲದಲ್ಲಿ ಮಳೆ ಆಗುತ್ತಲ್ಲ, ಬೇಸಿಗೆ ಟೈಮಲ್ಲಿ ಮಳೆ ಆಗುತ್ತಲ್ಲ, ಆ ನೀರಿನ ಶೇಖರಣೆಯನ್ನು ಕೂಡ ಮಣ್ಣಿನಲ್ಲಿ ಮಾಡಬಹುದು, ಮಣ್ಣಿನಲ್ಲಿ ತೇವಾಂಶವನ್ನು ಕಾಯ್ದುಕೊಳ್ಬಹುದು. ಅದೇ ರೀತಿ ಏನು ಕಳೆ ಬೀಜಗಳಿದಾವೆ, ಅದೇ ರೀತಿ ರೋಗ ಹಾಗೂ ಹುಳಗಳ ಕೋಶಗಳು ಅಥವಾ ಬೀಜಗಳೇನಿದಾವೆ ಅಥವಾ ತತ್ತಿಗಳೇನಿದಾವೆ ಅವು ಕೂಡ ನಾಶ ಮಾಡೋದಕ್ಕೆ ಈ ಮಾಗಿ ಉಳುಮೆ ಅನುಕೂಲ ಮಾಡಿಕೊಡುತ್ತೆ. ಈ ಮಾಗಿ ಉಳುಮೆಗೆ ನಮಗೆ ಏನು ಅತಿಯಾದ ಖರ್ಚು ಅವಶ್ಯಕತೆ ಇಲ್ಲ. ನಾವು ಮುಂಗಾರಲ್ಲಿ ಮಾಡೋ ಏನು ನೇಗಿಲ ಉಳುಮೆಯನ್ನೇ ನಾವು ಮಗ ಮಾಸದಲ್ಲಿ ಅಥವಾ ಮಾಗಿ ಉಳುಮೆಯಲ್ಲಿ ಮಾಡೋದ್ರಿಂದ ಇಷ್ಟೆಲ್ಲ ಕಳೆ ಬೀಜಗಳಿರ್ಬೋದು, ರೋಗ ಹಾಗೂ ಕೀಟಗಳ ತತ್ತಿಗಳು ಅಥವಾ ಕೋಶಗಳು ನಾಶ ಆಗೋದ್ರಿಂದ ನಮ್ಮ ಮುಂದಿನ ಬೆಳೆ ರೋಗಗಳ ಹಾವಳಿ ಕಡಿಮೆ ಇರುತ್ತೆ, ಕಳೆಗಳ ಪ್ರಮಾಣ ಕೂಡ ಕಡಿಮೆ ಇರುತ್ತೆ. ಅಂದ್ರೆ ಮುಖ್ಯವಾಗಿ ಬೇಸಿಗೆಯಲ್ಲಿ ಉಳುಮೆಯನ್ನ ಮಾಡಿ ಇಟ್ಕೋಬೇಕು ಭೂಮಿಯನ್ನ, ಮಳೆ ಆದ್ಮೇಲೆ ಒಂದೆರಡು ಸಲ ಕುಂಟೆಯನ್ನ ಹಾಕಿ ಬಿತ್ತನೆ ಮಾಡೋದು, ಮಣ್ಣು ಚೆನ್ನಾಗಿ ಸೂಸ್ ಆಗಿರುವಾಗೆ ನೋಡ್ಕೋಬೇಕು ಒಳ್ಳೆ ರೀತಿಯಿಂದ ಹದವಾಗಿ ತಯಾರು ಮಾಡ್ಕೋಬೇಕು. ಹೌದು, ಹದವಾಗಿ ಯಾಕೆಂದ್ರೆ ಇದು ಸಣ್ಣ ಬೀಜಗಳಾಗಿರೋದ್ರಿಂದ ನಾವು ಹದವಾದ ಭೂಮಿ ಸಿದ್ಧತೆ ಮಾಡ್ಕೊಳ್ಳೋದು ತುಂಬಾ ಪ್ರಾಮುಖ್ಯತೆಯನ್ನು ವಹಿಸಿಕೊಳ್ಳುತ್ತೆ. ಇನ್ನ ಭೂಮಿ ಸಿದ್ಧತೆ ಆದ್ಮೇಲೆ ರೈತ ಬಾಂಧವರು ತಳಿಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ, ಯಾವ ತಳಿ ಹಾಕಬೇಕು, ಯಾವ್ದು ಇಳುವರಿ ಜಾಸ್ತಿ ಕೊಡುತ್ತಾ, ಅದು ಒಂದು ಬಹಳ ಮುಖ್ಯ. ಇಲ್ಲಿ ಏನೇನು ತಳಿಗಳನ್ನ ಶಿಫಾರಸು ಮಾಡಲಾಗಿದೆ, ಸಜ್ಜೆಯಲ್ಲಿ ಯಾವ ತಳಿಗಳು ಚೆನ್ನಾಗಿ ಇಳುವರಿ ಕೊಡ್ತವೆ ಸ್ವಲ್ಪ? ಸಜ್ಜೆಯಲ್ಲಿ ಸುಧಾರಿತ ತಳಿಗಳು ನಮ್ಮ ವಿಶ್ವವಿದ್ಯಾಲಯದಿಂದ ಶಿಫಾರಿತವಾಗಿರುವ ಅಂದ್ರೆ ICMV221 ಅಂತ ಒಂದಿದೆ, ICTP8203 ಅಂತ ಒಂದಿದೆ, ಅದೇ ರೀತಿ MBP2 ಅಂತ ಸುಧಾರಿತ ತಳಿಗಳಿದಾವೆ. ಇವುಗಳು ಕೂಡ ಮುಂಗಾರಲ್ಲೂ ಬೆಳಿಬಹುದು, ಅದೇ ರೀತಿ ಬೇಸಿಗೆಯಲ್ಲೂ ಕೂಡ ಇದನ್ನ ಇವುಗಳನ್ನು ಬೆಳಿಬಹುದು. ಇವುಗಳ ಕಾಲಾವಧಿ 75-85 ದಿನಗಳವರೆಗೆ ಇದೆ. ಅದೇ ರೀತಿ ಮಾರುಕಟ್ಟೆಯಲ್ಲಿ ನಾವು ಸಾಕಷ್ಟು ಸಂಕರ್ಣ ತಳಿಗಳನ್ನು ಸಿಗ್ತವೆ, ಹೈಬ್ರಿಡ್ ತಳಿಗಳು ಅಥವಾ ಸಂಕರ್ಣ ತಳಿ ಅಂತ ಹೇಳ್ತೀವಲ್ಲ, ಅವು ಕೂಡ ಮಾರುಕಟ್ಟೆಯಲ್ಲಿ ಸಾಕಷ್ಟು ಲಭ್ಯ ಇದಾವೆ. ಅದರಲ್ಲೇ ಯಾವುದು ರೈತರ ಅನುಭವದ ಮೇಲೆ ಉತ್ತಮವಾಗಿ ಇಳುವರಿ ಕೊಡ್ತವೋ ಅಂತಹ ಸೂಕ್ತವಾದ ಸಂಕರ್ಣ ತಳಿಗಳನ್ನು ಕೂಡ ಆಯ್ದುಕೊಂಡು ರೈತರು ಉತ್ತಮವಾದ ಇಳುವರಿಯನ್ನು ಪಡಿಬಹುದು. ಅಂದ್ರೆ ಮಾರುಕಟ್ಟೆಯಲ್ಲಿ ಈಗ ಸಾಕಷ್ಟು ಕಂಪನಿ, ಖಾಸಗಿ ಕಂಪನಿ ಸಂಕರ್ಣ ತಳಿಗಳಿದಾವೆ, ಒಳ್ಳೆ ತಳಿಗಳನ್ನ ರೈತರು ತಮ್ಮ ಅನುಭವದ ಮೇಲೆ ಆಯ್ಕೆ ಮಾಡಿಕೊಂಡು ಬಿತ್ತನೆಯನ್ನು ಮಾಡಬಹುದು. ಇನ್ನ ತಳಿಗಳನ್ನ ಆಯ್ಕೆ ಮಾಡ್ಕೊಂಡ ಮೇಲೆ ಮುಖ್ಯವಾಗಿ ರೈತರು ಬಿತ್ತನೆ ಕ್ರಮ ಬರುತ್ತೆ, ಮತ್ತು ಏನಾದ್ರಲ್ಲಿ ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡಿ ಬೀಜೋಪಚಾರ ಮಾಡಬೇಕಾ ಹೇಗೆಂತೀರಿ? ಈಗ ಜೈವಿಕ ಗೊಬ್ಬರಗಳು ಬೀಜೋಪಚಾರ ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳಿದ್ದಾವೆ. ಸಜ್ಜೆ ಅಷ್ಟೇ ಅಲ್ಲ, ಯಾವುದೇ ಬೆಳೆ ಆದ್ರೂ ರೈತರು ಆದಷ್ಟು ಜೈವಿಕ ಗೊಬ್ಬರಗಳನ್ನು ಉಪಯೋಗ ಮಾಡ್ಕೊಳ್ಳೋದು ಒಳ್ಳೇದು. ಜೈವಿಕ ಗೊಬ್ಬರಗಳಲ್ಲಿ 3 ತರ ಇದಾವೆ ಮೇನ್, ರೈಸೋಬಿಯಂ ಅಂತಿದೆ, ಅಜೋಸ್ಪಿರಿಲಮ್ ಅಂತಿದೆ, ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ ಅಂತ ಇದೆ. ಈ ನಮ್ಮ ಸಜ್ಜೆ ಬೆಳೆಯಲ್ಲಾರೆ ನಾವು ಅಜೋಸ್ಪಿರಿಲಮ್ ನ ಉಪಯೋಗಿಸ್ಕೋಬೇಕು. ಇದು ಸಾರಜನಕವನ್ನ ವಾತಾವರಣದಲ್ಲಿ ಏನೇ ಲಭ್ಯವಿದೆ ಅದನ್ನ ಗಿಡಗಳಿಗೆ ದೊರಕುವಂತೆ ಮಾಡ್ಕೊಳ್ಳುತ್ತೆ. ಅದೇ ರೀತಿ ರಂಜಕ ಕರಗಿಸುವ ಗೊಬ್ಬರ ಅಂತ ಏನಿದೆ ಅದು ಏನ್ ಮಾಡುತ್ತೆ, ಭೂಮಿಯಲ್ಲಿರುವ ಏನು ಕಣಗಳಲ್ಲಿ ಅಂಟ್ಕೊಂಡಿರುತ್ತಲ್ಲ ರಂಜಕ, ಅದನ್ನ ಗಿಡಗಳಿಗೆ ಸಿಗುವಂತೆ ಕರಗಿಸಿ ಕೊಡುತ್ತೆ. ಅದೇ ನಾವು ಇದನ್ನೇ ನಾವು ಈ ರಂಜಕ ಮತ್ತೆ ಸಾರಜನಕವನ್ನ ನಾವು ಬೆಳೆಗಳಿಗೆ ಒದಗಿಸ್ಬೇಕು ಅಂದ್ರೆ ನಾವು ಸಾಮಾನ್ಯವಾಗಿ ಯೂರಿಯಾ ಮತ್ತೆ DAP ಅನ್ನ ಹಾಕ್ತಿವಿ. ಅದ್ರ ಬದಲು ಯೂರಿಯಾ ಪ್ರಮಾಣವನ್ನು ತಗ್ಗಿಸೋದಕ್ಕೆ, ಡಿ ಎ ಪಿ ಪ್ರಮಾಣವನ್ನು ತಗ್ಗಿಸೋದಕ್ಕೆ ನಾವು ಈ ರಂಜಕ ಕರಗಿಸುವ ಗೊಬ್ಬರವನ್ನ, ಈ ಅಜೋಸ್ಪಿರಲಂನ ಜೈವಿಕ ಗೊಬ್ಬರಗಳನ್ನ ನಾವು ಬೀಜೋಪಚಾರ ಮಾಡೋದ್ರಿಂದ ಈ ಮೇಲಾಕ ರಾಸಾಯನಿಕ ಗೊಬ್ಬರಗಳ ಪ್ರಮಾಣವನ್ನು ತಗ್ಗಿಸಬಹುದು, ಖರ್ಚು ಕಡಿಮೆ ಆಗುತ್ತೆ. ಯಾಕೆಂದ್ರೆ ಜೈವಿಕ ಗೊಬ್ಬರಗಳು ಕಡಿಮೆ ಖರ್ಚಿನಲ್ಲಿ ಅಥವಾ ಕಡಿಮೆ ಮೌಲ್ಯದಲ್ಲಿ ದೊರಕುತ್ತವೆ. ಹಂಗಾಗಿ ರೈತರು ಇದನ್ನು ಸಾಕಷ್ಟು ಬಳಸ್ಕೊಳ್ಬೇಕು. ಎಷ್ಟೊಂದ್ ಜನ ರೈತರುಗಳು ಇದ್ರ ಕಡೆ ಗಮನ ಕೊಡಲ್ಲ. ಆದಷ್ಟು ಜೈವಿಕ ಗೊಬ್ಬರಗಳ ಕಡೆ ಹೆಚ್ಚಿನ ಗಮನವನ್ನು ಕೊಟ್ರೆ, ಬೀಜಕ್ಕೆ ನಾವು ಉಪಚರಿಸೋದ್ರಿಂದ ಈ ಅಣುಜೀವಿ ಗೊಬ್ಬರಗಳನ್ನು ಸ್ಟಾರ್ಟಿಂಗ್ ಇಂದನೇ ಪ್ರಾರಂಭದಿಂದನೇ ಈ ಪೋಷಕಾಂಶಗಳು ದೊರೆಯೋದಕ್ಕೆ ಸ್ಟಾರ್ಟ್ ಆಗ್ತವೆ. ಆದ್ರಿಂದ ಬೆಳೆಗಳು ಮೊಳಕೆಯಿಂದಲೂ ಕೂಡ ಚೆನ್ನಾಗಿ ಬೆಳೀತವೆ. ಪ್ರಾರಂಭ ಹಂತದಲ್ಲೇ ಚೆನ್ನಾಗಿ ಬೆಳೆ ಬೆಳೆಯೋದ್ರಿಂದ ಮುಂದೆ ಇಳುವರಿ ಕೂಡ ಅಧಿಕ ಆಗ ಸಾಧ್ಯತೆಗಳಿರ್ತವೆ. ಇನ್ನ ಮುಖ್ಯವಾಗಿ ಬೀಜೋಪಚಾರ ಅಂತಂದ್ರೆ ಪ್ಯಾಕೆಟ್ ಬೀಜ ತರ್ತಾರೆ ರೈತರು ಸಾಮಾನ್ಯವಾಗಿ, ಅವಕ್ಕೆಲ್ಲ ಮೊದಲು ಫಂಗಿಸೈಡ್ ಅಥವಾ ಇದರಿಂದ ರೋಗನಾಶಕಗಳಿಂದ ಅಥವಾ ಕೀಟನಾಶಕದಿಂದ ಉಪಚಾರ ಮಾಡಿರ್ತಾರೆ. ಆದರೂ ರೈತರು ನೀವು ಹೇಳಿದಂಗೆ ಜೈವಿಕ ಗೊಬ್ಬರದಿಂದ ಮತ್ತೊಮ್ಮೆ ಉಪಚಾರ ಮಾಡಿ ಬಿತ್ತನೆ ಮಾಡೋದು ಒಳ್ಳೆಯದು. ಈಗ ರಾಸಾಯನಿಕ ಕೀಟನಾಶಕಗಳನ್ನ ಉಪಚರಿಸಿರ್ತಾರೆ ಅಂತ ಹೇಳಿದ್ರೆ ಅವು ನಮಗೆ ರೋಗ ಅಥವಾ ಕೀಟಗಳ ಅವಳೆಯನ್ನು ಅವಾಯ್ಡ್ ಮಾಡೋದಕ್ಕೆ ಸಹಕಾರ ಮಾಡ್ತವೆ. ಆದ್ರೆ ಈ ಜೈವಿಕ ಗೊಬ್ಬರಗಳು ಬೆಳೆಗಳಿಗೆ ಬೇಕಾಗಿರುವಂತ ನಾವೇನ್ ಡಿ ಎ ಪಿ ಯೂರಿಯಾ ಮೇಲ್ ಹಾಕ್ತಿವಲ್ಲ ಅದನ್ನ ದೊರಕಿಸಿಕೊಳ್ಳೋದಕ್ಕೆ ಅನುಕೂಲ ಮಾಡೋದ್ರಿಂದ ಮಾರುಕಟ್ಟೆಯಲ್ಲಿ ಏನೇ ಟ್ರೀಟ್ ಮಾಡಿರ್ಲಿ, ಏನೇ ಉಪಚಾರ ಮಾಡಿರ್ಲಿ, ಬೀಜಗಳಿಗೆ ಈ ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸಿಕೊಳ್ಳೋದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತವೆ. ಅಂದ್ರೆ ಕಡಿಮೆ ಒಂದು ಬೆಲೆಯಲ್ಲಿ ಸಿಗ್ತಾವ ಜೈವಿಕ ಗೊಬ್ಬರಗಳು, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ, ಹೆಚ್ಚು ಲಾಭ, ಹೆಚ್ಚು ಲಾಭ. ನಮ್ಮ ಕಣ್ಣಿಗೆ ಕಾಣಲ್ಲ, ನಮ್ಮ ರೈತರ ಕಣ್ಣಿಗೆ ಅದ್ರದ್ದು ಬೆಲೆಯಲ್ಲಿ. ಈಗ ನಾವು ಒಂದು ಯಾವ್ದಾದ್ರು ರಾಸಾಯನಿಕಗಳನ್ನು ಹೊಡಿತೀವಿ, ಈಗ ಪೆಸ್ಟಿಸೈಡ್ ಇರ್ಬೋದು, ಯಾವ್ದಾದ್ರು ಉಳಿದ್ದು ಅಥವಾ ರೋಗದ್ದು ಹೊಡೆದ ತಕ್ಷಣ ನಿಮಗೆ ಹುಳ ರೋಗ ಸಾಯ ಅಂತ ಎಫೆಕ್ಟ್ ಕಾಣುತ್ತೆ. ರೈತರು ಬೇಗ ಅದನ್ನ ಮನವರಿಕೆ ಮಾಡ್ಕೊಂತಾರೆ. ಆದ್ರೆ ಈ ಜೈವಿಕ ಗೊಬ್ಬರಗಳು ಹಂಗಲ್ಲ, ನಮ್ಮ ರೈತ ಅನುಭವಕ್ಕೆ ಬರಲ್ಲ. ಹಂಗಾಗಿ ರೈತರುಗಳು ಇದನ್ನ ಉಪಯೋಗಿಸ್ಕೊಳ್ಳೋದು ಕಡಿಮೆ. ಆದ್ರೆ ಇದ್ರದ್ದು ಮಹತ್ವ ತುಂಬಾ ಇದೆ. ನಾವೇನ್ ದುಡ್ಡು ಕೊಟ್ಟು ಗೊಬ್ಬರ ತಂದು ಹೊರಗಡೆಯಿಂದ ಹಾಕ್ತಿವಲ್ಲ, ಅದ್ರ ಬದಲು ಬರೀ ನಾವು ಒಂದ್ 60 ರೂಪಾಯಿ ಸಿಗುತ್ತೆ ಒಂದ್ ಪ್ಯಾಕೆಟ್, 60 ರಿಂದ 100 ರೂಪಾಯಿ ಒಳಗಡೆ ಸಿಗುತ್ತೆ. ಈವನ್ ಆರ್ ಎಸ್ ಕೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲೂ ಕೂಡ ಸಬ್ಸಿಡಿಲ್ ಸಿಗುತ್ತೆ. ಅಂತದನ್ನ ರೈತರು ಉಪಯೋಗಿಸ್ಕೊಳ್ಬೇಕು. ಅದ್ರದ್ದು ಕಣ್ಣಿಗೆ ಕಾಣಲ್ಲ ಎಫೆಕ್ಟ್, ಆದ್ರೆ ಇದು ಮಿನಿಮಮ್ ಒಂದು 10% ಇಳುವರಿ ಹೆಚ್ಚಿಸೋದಕ್ಕೆ ಅನುಕೂಲ ಮಾಡ್ಕೊಳ್ಳುತ್ತೆ. ಅದೇ ರೀತಿ ನಾವು ಯೂರಿಯಾ ಹಾಕತ್ತಿವಲ್ಲ, ಅದ್ರ ಪ್ರಮಾಣನ ಇದು ಸಾರ್ವಜನಿಕ 25 kg ಒಂದು ಹೆಕ್ಟೇರ್ಗೆ ಫಿಕ್ಸ್ ಮಾಡುತ್ತೆ. ಈ ಅಜೋಸ್ಪಿರಲಂ ಇರ್ಬೋದು, ಇದನ್ನ ಉಪಯೋಗಿಸೋದ್ರಿಂದ ಇದು ನಮ್ ಕಣ್ಣಿಗೆ ಕಾಣಲ್ಲ, ಆದ್ರೆ ಉಪಯೋಗಿಸ್ಕೊಂಡ್ರೆ ಅದ್ರದ್ದು ಬೆಳೆದನ್ನ ನಾವು ಯಾವಾಗ ಹೋಲಿಸಿ ನೋಡ್ತೀವಿ ನಮ್ಮ ಹಿಂದಿನ ಬೆಳೆಗೂ ಈಗ ಉಪಚರಿಸಿದ್ದಕ್ಕೂ ವ್ಯತ್ಯಾಸವನ್ನ ನಾವು ಮನವರಿಕೆ ಮಾಡ್ಕೊಂಡ್ರಷ್ಟೇ ಇದ್ರ ಪ್ರಾಮುಖ್ಯತೆ ಅರಿವಾಗುತ್ತೆ. ಕೂಲಂಕುಷವಾಗಿ ಅದನ್ನ ನೋಡಿದ್ರು ಅಷ್ಟೇ ಇದ್ರದ್ದು ಮಹತ್ವ ಕಾಣುತ್ತೆ. ಅದ್ರ ಮಹತ್ವ ತುಂಬಾನೇ ಇದೆ. ನಮ್ಮ ರೈತ ಅರಿತುಕೊಳ್ಕೋಬೇಕು ಎಲ್ಲಾ ಬೆಳೆಗಳಲ್ಲೂ ಅಷ್ಟೇ, ಸಜ್ಜೆ ಅಷ್ಟೇ ಅಲ್ಲ ಎಲ್ಲಾ ಬೆಳೆಗಳಲ್ಲೂ. ಇನ್ನ ಮುಖ್ಯವಾಗಿ ಬೀಜೋಪಚಾರ ಅಥವಾ ತಳಿಗಳ ಆಯ್ಕೆ ಬಗ್ಗೆ ತಾವು ಹೇಳಿದ್ರೆ, ಇನ್ನ ಬೀಜ ಎಷ್ಟು, ಒಂದು ಎಕರೆಗೆ ಎಷ್ಟು ಬೀಜ ಹಾಕಬೇಕಾಗತ್ತೆ, ಬಿತ್ತನೆ ಮಾಡೋದಾದ್ರೆ ಸಾಲಿನ ಸಾಲಿಗೆ ಸಸಿಯಿಂದ ಸಸಿಗೆ ಎಷ್ಟು ಅಂತರ ಇಟ್ಟು ಬಿತ್ತನೆ ಮಾಡಬೇಕಾಗತ್ತೆ, ಯಾವ ರೀತಿ ಆಳವಾಗಿ ಬೀಜಗಳನ್ನು ಹಾಕಬೇಕು ಸ್ವಲ್ಪ ಹೇಳಿ. ಒಂದು ಎಕರೆಗೆ 1.5 ರಿಂದ 2 kg ಬೀಜ ಬೇಕಾಗುತ್ತೆ ಒಂದು ಎಕರೆ ಬಿತ್ತಬೇಕು ಅಂತ ಹೇಳಿದ್ರೆ. ಮತ್ತೆ ಸಾಲಿಂದ ಸಾಲಿಗೆ 45 cm ರಿಂದ 30 cm ವರ್ಗೂ ಕೊಡ್ಬೋದು. ನಾವು ಸಂಕರ್ಣ ತಳಿಗಳೇನಾದ್ರು ಉಪಯೋಗಿಸ್ಕೊಂಡ್ರೆ ಅಥವಾ ನೀರಾವರಿ ಭಾಗದಲ್ಲಿ ಏನಾದ್ರು ನಾವು ಬೆಳೆಯನ್ನ ತಗೊಂಡ್ರೆ ಅಂತ ಟೈಮಲ್ಲಿ ನಾವು ಸಾಲಿಂದ ಸಾಲಿಗೆ ಅಂತರ ಜಾಸ್ತಿ ಮಾಡ್ಕೋಬೇಕಂದ್ರೆ 45 cm ಕೊಡ್ಬೇಕು. ಅದೇ ನಾವು ಮಳೆ ಆಶ್ರಿತದಲ್ಲಿ ಬೆಳೀತಿದೀವಿ ಅಥವಾ ನಮ್ಮ ಜವಾರಿ ತಳಿಗಳನ್ನು ಉಪಯೋಗಿಸ್ತಿದೀವಿ ಅಥವಾ ಬರೀ ತಳಿಗಳನ್ನು ಉಪಯೋಗಿಸ್ಕೊಂತಿದೀವಿ ಅಂತ ಟೈಮಲ್ಲಿ ನಾವು ಸಾಲಿಂದ ಸಾಲಿಗೆ ಬರೀ 30 cm ಕೊಟ್ರೆ ಸಾಕು. ಇನ್ನು ಗಿಡದಿಂದ ಗಿಡಕ್ಕೆ 5 cm ಅಷ್ಟು ಕೊಟ್ರು ಸಾಕು, 5 ರಿಂದ 10 cm. ಅದು ಮಳೆ ಆಶ್ರಿತ ಹಾಗೂ ನೀರಾವರಿ ನಮ್ಮ ನಿರ್ವಹಣೆ ಮೇಲೆ 5 ರಿಂದ 10 cm ಗಿಡದಿಂದ ಗಿಡಕ್ಕೆ ಕೊಟ್ರೆ ಅನುಕೂಲ. ನೋಡ್ತೇವೆ ರೈತರು ಬಹಳ ದಟ್ಟವಾಗಿ ಬಿತ್ ಬಿಟ್ಟಿರ್ತಾರೆ, ಇನ್ನೇನು ಅಲ್ಲಿ ನಿಮಗೆ ಜಗನೇ ಇರೋದಿಲ್ಲ, ಸಾಲಿನಲ್ಲಿ ಸಸಿಯಿಂದ ಸಸಿಗೆ ಒಂದ್ರ ಮೇಲೆ ಒಂದ್ ಬಿದ್ದಿರ್ತಾವೆ. ಅಂತ ಸಂದರ್ಭದಲ್ಲಿ ಹೇಗೆ ಮಾಡ್ಬೇಕಂತಿರಲ್ಲ, ಒಮ್ಮೆ ಬಿತ್ ಬಿಟ್ಟಿರ್ತಾರೆ ದಟ್ಟವಾಗಿ ರೈತರುಗಳು. ಸಾಮಾನ್ಯವಾಗಿ ಅವ್ರ ಅನುಭವದ ಮೇಲೆ ಜಾಸ್ತಿ ಕಾಳಕ್ಕದೆ ಅವರು ಹೆಚ್ಚಾಗಿ ಹೆಚ್ಚಾಗಿ ಅವರು ಗಮನ ಕೊಡ್ತಾರೆ ಜಾಸ್ತಿ ಹಾಕೋದಕ್ಕೇನೆ. ಆದ್ರೆ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಒಂದು ಗಿಡದಿಂದ ಅಥವಾ ಒಂದು ಏನಂತೀವಿ ಒಂದು ಬುಡದಿಂದ ಒಂದು ಗಿಡ ಬಂದ್ರೆ ಅದು ಸಾಕಷ್ಟು ಇಳುವರಿನ ಕೊಡುತ್ತೆ. ಈಗ ಅದ್ರ ಪಕ್ಕ ಇನ್ನೊಂದು ಗಿಡಗಳು ಒತ್ತೊತ್ತಾಗಿ ಏನು ದಟ್ಟವಾಗಿ ಅಥವಾ ಅಡವಾಗಿ ಅಂತ ಏನ್ ಹೇಳ್ತಾರಲ್ಲ ರೈತರು, ಆ ತರ ಬಂದ್ರೆ ಏನಾಗುತ್ತೆ ಅಂದ್ರೆ ಒಂದು ಗಿಡದ ಇಳುವರಿ ಪ್ರಮಾಣ ಕಡಿಮೆ ಆಗುತ್ತೆ, ಒಂದು ಗಿಡದ ಬೆಳವಣಿಗೆ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಒಂದಕ್ಕೊಂದು ಪೈಪೋಟಿ ಇರೋದ್ರಿಂದ ಪಕ್ಕ ಪಕ್ಕದಲ್ಲೇ ಒಂದು ಗಿಡದ ಇಳುವರಿ ಪ್ರಮಾಣ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಹಂಗೆ ಓವರ್ ಆಲ್ ಎಲ್ಲಾ ಕೂಡಿಸಿದಾಗ ನಮ್ಗೆ ಒಂದ್ ಎಕರೆಗೆ ಬರಬೇಕಾದಂತಹ ಇಳುವರಿ ತಗ್ಗುತ್ತೆ. ನಾವು ದಟ್ಟವಾಗಿ ಅಥವಾ ಅಡವಾಗಿ ಅಥವಾ ದಟ್ಟವಾಗಿ ಅಂತ ಏನ್ ಹೇಳ್ತಾರೆ ಆತರ ಬಿತ್ತರೆ ಹಂಗಾಗುತ್ತೆ. ಆದಷ್ಟು ಅದಕ್ಕೆ ನಾವು ಗಿಡದಿಂದ ಗಿಡಕ್ಕೆ ಒಂದು 10 ಸೆಂಟಿಮೀಟರ್ಗಳಷ್ಟು ಬಿಟ್ರೆ ಒಳ್ಳೇದು. ಯಾಕೆಂದ್ರೆ ಇದು ಸಜ್ಜೆ ಬೆಳೆ, ಎಸ್ಪೆಷಲಿ ಇದು ಕವಲೊಡೆ ಅಂತ ಬೆಳೆ, ಕವಲುಗಳನ್ನ ಜಾಸ್ತಿ ಕೊಡುತ್ತೆ. ಸಸಿಯಿಂದ ಎರಡ್ ಮೂರು ಕವಲುಗಳು ಬರುತ್ತೆ, ಆ ಕವಲುಗಳು ಕೂಡ ತೆನೆಗಳನ್ನ ಬಿಡುತ್ತೆ. ಹಂಗಾಗಿ ನೀವು ಆದಷ್ಟು ರೈತರು ಒಂದ್ ಸ್ವಲ್ಪ 10 ಸೆಂಟಿಮೀಟರ್ಗಳಷ್ಟು ಅಥವಾ ಒಂದ್ ಗೆಣ್ಣೆ ಅಂತ ಹೇಳ್ತಿರಲ್ಲ ಅಷ್ಟಾರು ಅಂತರ ಬಿಟ್ಟು ಗಿಡದಿಂದ ಗಿಡಕ್ಕೆ ಸಾಲೊಳಗೆ ಅಷ್ಟು ಇಟ್ಕೊಂಡ್ರೆ ಗಿಡಗಳ ಸಂಖ್ಯೆನ ಕವಲುಗಳು ಚೆನ್ನಾಗಿ ಬರ್ತವೆ, ಕವಲುಗಳಲ್ಲಿ ತೆನೆಗಳು ಕೂಡ ಚೆನ್ನಾಗಿ. ಇನ್ನ ಬಿತ್ತನೆ ಮಾಡುದಾದ್ರೆ ಈಗ ಸಾಮಾನ್ಯವಾಗಿ ಆಳವಾಗಿ ಸಣ್ಣ ಬೀಜ ಇರುತ್ತೆ, ಹೇಗೆ ಆಳ ಹೋತಂದ್ರೆ ಮೊಳಕೆ ಪ್ರಮಾಣ ಕಡಿಮೆ ಆಗೋದಲ್ಲ? ಎಲ್ಲಾ ಬೆಳೆಗಳಲ್ಲೂ ಒಂದು ಏನಂದ್ರೆ ಗಮನ ಹರಿಸಬೇಕಾಗಿರೋದಂದ್ರೆ ಕಾಳಿನ ಗಾತ್ರದ ಆಧಾರದ ಮೇಲೆ ಆಳವನ್ನ ನಿರ್ಧರಿಸಬೇಕಾಗುತ್ತೆ. ಇದು ಸಣ್ಣ ಕಾಳಿನ ಬೆಳೆ ಸಜ್ಜೆ ಅಂದ್ರೆ, ಈ ಸಣ್ಣ ಕಾಳಿನ ಬೆಳೆ ಅಂದ್ರೆ ನಾವು 2-3 ಸೆಂಟಿಮೀಟರ್ ಅಂದ್ರೆ ಒಂದೇ ಒಂದ್ ಇಂಚ್ ಆಳ ಅಷ್ಟೇ ಬಿತ್ತಬೇಕು. ಅದಕ್ಕಿಂತ ಜಾಸ್ತಿ ಹೋದ್ರೆ ಅದಕ್ಕೆ ಮೊಳಕೆ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಬೀಜ ಇರೋದು ಸಣ್ಣದು, ಬೀಜ ಅದು ಮೊಳಕೆ ಒಡ್ದಿ ಬೆಳೆ ಬೆಳೆದ ಮೇಲೆ ಅದಕ್ಕೆ ಆಹಾರ ಉತ್ಪತ್ತಿ ಮಾಡೋ ಅಂತ ಶಕ್ತಿ ಬರುತ್ತೆ. ಅಲ್ಲಿವರೆಗೂ ಬೀಜದ ಮೇಲೆ ಪೂರ ಗಿಡ ಅವಲಂಬಿತವಾಗಿರುತ್ತೆ ಆಹಾರಕ್ಕೆ. ಈ ಬೀಜ 2.5 ಸೆಂಟಿಮೀಟರ್ಗಿಂತ ಜಾಸ್ತಿ ಆಳದಲ್ಲಿ ಬಿದ್ರೆ ಅದಕ್ಕೆ ಹೊರಗ್ ಬರೋಷ್ಟು ಶಕ್ತಿ ಇರಲ್ಲ, ಯಾಕೆಂದ್ರೆ ಕಡಿಮೆ ಆಹಾರ ಇರುತ್ತೆ ಆ ಬೀಜದಲ್ಲಿ. ಸಣ್ಣ ಬೀಜದಲ್ಲಿ ಕಡಿಮೆ ಆಹಾರ ಇರುತ್ತೆ, ಅದು ಮಣ್ಣನ್ನು ಒಡ್ಕೊಂಡ್ ಬರೋದು ಕಷ್ಟ ಆಗುತ್ತೆ. ಕಷ್ಟಪಟ್ಟು ಅದು ಇನ್ ಕೇಸ್ ಮೇಲೆ ಬಂದ್ರು ಕೂಡ ಅದು ಒಂದ್ಸರಿ ಎಸ್ಟಾಬ್ಲಿಷ್ಮೆಂಟ್ ಆದ್ಮೇಲೆ ಅಥವಾ ಏನು ಒಂದ್ಸರಿ ಎಸ್ಟಾಬ್ಲಿಷ್ಮೆಂಟ್ ಆದ್ಮೇಲೆ ಅದು ಸಪೋರ್ಟ್ ಮಾಡೋ ಶಕ್ತಿ ಇರಲ್ಲ. ಮೊದಲನೇ ಎರಡನೇ ಎಲೆ ಬರೋವರೆಗೂ ಆ ಗಿಡವನ್ನ ಸಪೋರ್ಟ್ ಮಾಡೋ ಶಕ್ತಿ ಇರಲ್ಲ ಅದಕ್ಕೆ. ಹಂಗಾಗ್ಬಿಟ್ಟು ಆಳ ತುಂಬಾ ಆಳ ಹೋಗ್ಬಾರ್ದು, 2.5 ಇಂಚ್ಗಿಂತ ಜಾಸ್ತಿ ಆಳ ಹೋಗ್ಬಾರ್ದು ಸಣ್ಣ ಕಾಳ ಆಗಿರೋದ್ರಿಂದ. ಇನ್ನ ಬಿತ್ತನೆ ಮಾಡುದು ತಾವ್ ಹೇಳಿದ್ರೆ ಸಾಲಿನ ಸಾಲಿಗೆ 40-45 ಸೆಂಟಿಮೀಟರ್, ಸಸಿಯಿಂದ ಸಸಿಗೆ 5-10 ಸೆಂಟಿಮೀಟರ್ ಅಂತರ ಇಟ್ಟು ಬಿತ್ತನೆಯನ್ನು ಮಾಡಬೇಕು, 1 ಇಂಚ್ ಅಷ್ಟೇ ಒಳಗೆ ಹೋಗಬೇಕು ಅಂತಕ್ಕಂತ ವಿಚಾರ ಹೇಳಿದ್ರೆ, ಇಲ್ಲಿ ಬಿತ್ತನೆ ಮಾಡಿದ ಮೇಲೆ ಏನು ಒಂದು ಕ್ರಮಗಳು ಬರ್ತವೆ? ಗೊಬ್ಬರ ಹಾಕುದು ಯಾವ ರೀತಿ ಶಿಫಾರಸು ಮಾಡಲಾಗಿದೆ? ರಾಸಾಯನಿಕ ಗೊಬ್ಬರಗಳನ್ನ ಬಿತ್ತನೆಗೆ ಮುಂಚೆನೆ ಹಾಕ್ಬೇಕಂತೀರಾ? ಬಿತ್ತನೆ ಆದ್ಮೇಲೆ ರಾಸಾಯನಿಕ ಗೊಬ್ಬರ ಕೊಡ್ಬೇಕಾ? ಹೇಗೆ ಇಲ್ಲಿ ರೈತರು ಏನ್ ಮಾಡ್ತಾರೆ, ಇಲ್ಲ ಸರ್ ಹಂಗ ಬಿತ್ಬಿಟ್ಟಿವಿ ರಾಸಾಯನಿಕ ಗೊಬ್ಬರ ಮಳೆ ಆದ್ಮೇಲೆ ಕೊಡ್ತೀವಿ ಅಂತಿರ್ತಾರೆ, ತಾವು ತಜ್ಞರ ಏನ್ ಹೇಳ್ತೀರಿ ರೈತರಿಗೆ? ಈಗ ಸಜ್ಜೆ ಬೆಳೆನ ನಾವು ಒಣ ಪ್ರದೇಶದಲ್ಲಿ ಮತ್ತೆ ತುಂಬಾ ಮಧ್ಯಮ ಫಲವತ್ತತೆ ಇರುವಂತ ಮಣ್ಣಿನಲ್ಲೂ ಬರೀ ಕೊಟ್ಟಿಗೆ ಹಾಕು ಕೊಟ್ಟಿಗೆ ಗೊಬ್ಬರವನ್ನ ಹಾಕಿ ಕೂಡ ಬೆಳೀತಾರೆ. ನಮ್ಗೆ ಹೆಚ್ಚಿನ ಇಳುವರಿ ಬೇಕಂದ್ರೆ ಆ ಬೆಳೆಗೆ ಬೇಕಾಗಿರುವಂತಹ ನಿಗದಿತ ಶಿಫಾರಿತ ಪ್ರಮಾಣದ ಗೊಬ್ಬರಗಳನ್ನು ಉಪಯೋಗಿಸ್ಕೊಳ್ಳೋದು ಒಳ್ಳೇದು. ಗೊಬ್ಬರ ಅಂದ್ರೆ ಇಲ್ಲಿ ಕೊಟ್ಟಿಗೆ ಗೊಬ್ಬರ ಅಂತ ಅಥವಾ ಸಾವಯವ ಗೊಬ್ಬರ ಏನ್ ಹೇಳ್ತೀವಿ ಅದನ್ನು ಹಾಕ್ಬೇಕು, ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ಬೇಕು. ಇವೆರಡನ್ನು ಹಾಕುದ್ರಷ್ಟೇ ಇಳುವರಿ ಚೆನ್ನಾಗಿ ಬರೋದು. ಈಗ ಕೊಟ್ಟಿಗೆ ಗೊಬ್ಬರ ಅಂದ್ರೆ 2.5 ಟನ್ ಒಂದ್ ಎಕರೆಗೆ ಹಾಕ್ಬೇಕಾಗುತ್ತೆ, 2.5 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರ 1 ಎಕರೆಗೆ ಬೇಕಾಗುತ್ತೆ. ಈ ಕೊಟ್ಟಿಗೆ ಗೊಬ್ಬರವನ್ನ ನಾವು 2-3 ವಾರಗಳ ಮುಂಚಿತ ಬಿತ್ತನೆಗೆ ಮುಂಚಿತವಾಗಿ ಹಾಕ್ಬೇಕಾಗುತ್ತೆ. ಅದಾದ್ಮೇಲೆ ಬಿತ್ತನೆ ಸಮಯದಲ್ಲಿ ಶಿಫಾರಿತ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಬೇಕಾಗುತ್ತೆ. ವಿಶ್ವವಿದ್ಯಾಲಯದಿಂದ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಮಾಡಿದರೆ ಸಜ್ಜೆಗೂ ಕೂಡ ಇಲ್ಲಿ ನೀರಾವರಿಗಾದ್ರೆ ನಾವು 40 ಕಿಲೋಗ್ರಾಂ ಅಷ್ಟು ಸಾರಜನಕ, 20 ಕಿಲೋಗ್ರಾಂ ಅಷ್ಟು ರಂಜಕ ಹಾಗೂ 10 ಕಿಲೋಗ್ರಾಂ ಅಷ್ಟು ಪೊಟ್ಯಾಶ್ ಬೇಕಾಗುತ್ತೆ. 40, 20, 10 ಕಿಲೋಗ್ರಾಂಗಳಷ್ಟು ಸಾರಜನಕ ರಂಜಕ ಪೊಟ್ಯಾಶ್ ಗೊಬ್ಬರ ಬೇಕಾಗುತ್ತೆ. ಇದನ್ನ ನಾವು ರಾಸಾಯನಿಕ ಗೊಬ್ಬರಗಳ ಮೂಲಕ ಹಾಕೋದು ಅಂತ ಹೇಳಿದ್ರೆ 65 ಕೆಜಿಯಷ್ಟು ಯೂರಿಯಾ ಬೇಕಾಗುತ್ತೆ ಒಂದ್ ಎಕರೆಗೆ, 45 ಕೆಜಿಯಷ್ಟು DAP ಬೇಕಾಗುತ್ತೆ, ಅದೇ ರೀತಿ 16 ಕೆಜಿಯಷ್ಟು ಪೊಟ್ಯಾಶ್ ಬೇಕಾಗುತ್ತೆ, ಅದೇ MOP ಬೇಕಾಗುತ್ತೆ. ಅದೇ ನಾವು ಮಳೆಯಾಶ್ರಿತ ಪ್ರದೇಶಗಳಲ್ಲಾದ್ರೆ ರಾಸಾಯನಿಕ ಪ್ರಮಾಣಗಳ ಶಿಫಾರಸು ಕಡಿಮೆ ಇದೆ, 20 ಕೆಜಿಯಷ್ಟು ಸಾರಜನಕ ಮತ್ತು 10 ಕೆಜಿಯಷ್ಟು ರಂಜಕ ಬೇಕಾಗುತ್ತೆ, ಇಲ್ಲಿ ಪೊಟ್ಯಾಶ್ನ ಅವಶ್ಯಕತೆ ಇರೋದಿಲ್ಲ. ನಾವು 20 ಕೆಜಿಯಷ್ಟು ಸಾರಜನಕವನ್ನು 35 ಕೆಜಿ ಯೂರಿಯಾ ಹಾಕೋದ್ರಿಂದ ಪೂರೈಕೆ ಮಾಡಬಹುದು. ಅದೇ ರೀತಿ ರಂಜಕವನ್ನು 20 ಕೆಜಿ DAP ಹಾಕೋದ್ರ ಮೂಲಕ ನಾವು ಪೂರೈಕೆ ಮಾಡಬಹುದು. ಇನ್ನು ನೀರಾವರಿಯಲ್ಲಿ ಬಂದ್ರೆ ನೀರಾವರಿ ಪ್ರದೇಶ ಅಥವಾ ತುಂಬಾ ಚೆನ್ನಾಗಿ ಮಳೆ ಆಗುವಂತ ಪ್ರದೇಶಗಳಿಗೆ ಬಂದ್ರೆ ನಾವು ಸಾರಜನಕವನ್ನು 2 ಹಂತದಲ್ಲಿ ಕೊಡಬಹುದು. 50% ಸಾರಜನಕವನ್ನು ಬಿತ್ತಿದ ಸಮಯದಲ್ಲಿ ಕೊಡಬೇಕು, ಇನ್ನು ಉಳಿದಿದ 50% ಸಾರಜನಕವನ್ನು ನಾವು ಮೇಲ್ಗೊಬ್ಬರವಾಗಿ 30 ದಿನಗಳ ನಂತರ ಕೊಡಬಹುದು. ಅದೇ ರೀತಿ ಮಳೆ ಆಶ್ರಿತದಲ್ಲಾದ್ರೆ ಎಲ್ಲಾ ಪ್ರಮಾಣದ ಗೊಬ್ಬರವನ್ನು ನಾವು ಬಿತ್ತನೆ ಹಂತದಲ್ಲಿ ಕೊಡಬೇಕು. ಇನ್ನ ಈ ರೀತಿ ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ತಿರ್ತಾರೆ ರೈತರು, ಕೊಟ್ಟ ಮೇಲೆ ಮುಖ್ಯವಾಗಿ ಇಲ್ಲಿ ಅಂತರ ಬೇಸಾಯ ಇರ್ಬೋದು, ಕಳೆಗಳ ಸಮಸ್ಯೆ ಬಹಳಷ್ಟು ಬರುತ್ತೆ. ಸಜ್ಜೆ ಬೆಳೆಯಲ್ಲಿ ಒಮ್ಮೆ ಬಿತ್ತನೆ ಮಾಡಿಬಿಡ್ತಾರೆ, ಇನ್ನೇನು ಸಜ್ಜೆ ಮೊಳಕೆ ಬಂದ್ಬಿಡತ್ತೆ, ಅಲ್ಲಿ ಕಳೆ ಯಾವುದು ಸಸಿ ಯಾವುದು ಅಂತಕ್ಕಂಥ ಸಮಸ್ಯೆಗಳು ರೈತರಿಗೆ ಎದುರಾಗಿಬಿಡ್ತಾವೆ, ಇಂಥ ಸನ್ನಿವೇಶಗಳು ಬರ್ತವೆ. ಇಲ್ಲಿ ಏನು ಒಂದು ಮುಚ್ಚಿ ಎಚ್ಚರಿಕೆಯನ್ನು ತಗೋಬೇಕು, ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕಾಗತ್ತೆ ಇಲ್ಲಿ? ಕಳೆ ನಿರ್ವಹಣೆಗೆ ಬಂದ್ರೆ ಇಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಎಲ್ಲೆಲ್ಲಿ ಕಡಿಮೆ ಮಳೆ ಬೀಳುತ್ತೆ ಅಂತ ಪ್ರದೇಶದಲ್ಲಿ ಅಥವಾ ಹೊಲಗಳಲ್ಲಿ ಕಡಿಮೆ ಕಳೆ ಪ್ರಮಾಣ ಕಡಿಮೆ ಇರೋಂತ ಏನು ಸಂದರ್ಭ ಇರೋಂತ ಸಂದರ್ಭದಲ್ಲಿ ಅಂತರ ಬೇಸಾಯದಿಂದಲೇ ನಾವು ಕಳೆಗಳನ್ನ ನಿರ್ವಹಣೆ ಮಾಡಬಹುದು. ಇದು ಕಡಿಮೆ ಅವಧಿ ಬೆಳೆ ಆಗಿದೆ, ಬರೀ 75-85 ದಿನ ಇದೆ ಅವಧಿ. 30 ದಿನದಲ್ಲೇ ಗಿಡ ದೊಡ್ಡದಾಗಿರುತ್ತೆ, ಗಿಡ ದೊಡ್ಡದಾದ್ಮೇಲೆ ಅದು ಭೂಮಿನೆಲ್ಲ ಆವರಿಸ್ಕೊಳ್ಳೋದ್ರಿಂದ ಕಳೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಅದು ಮಳೆ ಆಶ್ರಿತ, ಎಲ್ಲೆಲ್ಲಿ ಕಳೆಗಳ ಪ್ರಮಾಣ ಕಡಿಮೆ ಇರುತ್ತೆ ಹೊಲಗಳು ರೈತರಿಗೆ ಗೊತ್ತಿರುತ್ತೆ, ನಮ್ಮ ಹೊಲದಲ್ಲಿ ಕಡಿಮೆ ಇರುತ್ತೋ ಜಾಸ್ತಿ ಇರುತ್ತೋ, ಕಡಿಮೆ ಇರೋರು ಅಂತರ ಬೇಸಾಯದಲ್ಲೇ ನಿರ್ವಹಣೆ ಮಾಡಬಹುದು ಕಳೆ ನಿರ್ವಹಣೆ. ಆದ್ರೆ ಎಲ್ಲೆಲ್ಲಿ ಹೆಚ್ಚಿನ ಪ್ರಮಾಣದ ಕಳೆ ಅವಳಿ ಜಾಸ್ತಿ ಇರುತ್ತೆ ಅಂತ ಪ್ರಮಾಣದಲ್ಲಿ ನೀರಾವರಿ ಇರ್ಬೋದು, ಹೆಚ್ಚು ಮಳೆ ಬೀಳುವಂತ ಪ್ರದೇಶ ಇರ್ಬೋದು, ಅಥವಾ ಹೊಲದಲ್ಲೇ ಸಾಕಷ್ಟು ಕಳೆಗಳ ಬೀಜ ಇರ್ಬೋದು, ಅಂತ ಸಂದರ್ಭದಲ್ಲಿ ಕಳೆ ಅವಳಿ ಜಾಸ್ತಿ ಇರುತ್ತೆ, ಕಳೆ ಪ್ರಮಾಣ ಜಾಸ್ತಿ ಇರುತ್ತೆ. ಅಂತ ಸಂದರ್ಭಗಳಲ್ಲಿ ನಾವು ಒಂದು ಎಡೆ ಒಡೆಯೋದ್ರ ಮೂಲಕ ಅದ್ರ ಜೊತೆ ಒಂದು ಕೈಗಸ ತೆಗೆಯೋದ್ರ ಮೂಲಕ ಕಳೆ ನಿರ್ವಹಣೆ ಮಾಡಬಹುದು. 2-3 ಎಡೆ ಒಡೆಯೋದು, 40 ದಿನದವರೆಗೂ ಕಳೆ ಮತ್ತೆ ಬೆಳೆಗಳ ನಡುವೆ ಸಾಕಷ್ಟು ಪೈಪೋಟಿ ಇರುತ್ತೆ. ಆ ಅಂತ ಭಾರಿ ಸಂದಿಗ್ಧವಾಗಿರುತ್ತೆ ಕಳೆ ನಿರ್ವಹಣೆಗೆ, ಆ ಹಂತದವರೆಗೂ ನಾವು ಕಳೆ ನಿರ್ವಹಣೆ ಮಾಡಬೇಕು. ನೀರಾವರಿಯಲ್ಲಿ ಜಾಸ್ತಿ ಕಳೆಗಳ ಆವಳಿ ಬರೋದ್ರಿಂದ ಅಥವಾ ಎಲ್ಲೆಲ್ಲಿ ಜಾಸ್ತಿ ಪ್ರಮಾಣ ಇರುತ್ತೆ ಕಳೆ ಅಂತ ಕಡೆ ನಾವೇನ್ ಮಾಡ್ಬೋದು, ಈ ಕೈಗಸ ಅಥವಾ ಕೈಗಸದಿಂದ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಿರ್ವಹಣೆ ಮಾಡೋಕ್ಕಾಗಲ್ಲ, ಆಳುಗಳು ಸಿಗಲ್ಲ ಅಂತ ಟೈಮಲ್ಲಿ ನಾವು ಕಳೆ ನಾಶಕಗಳನ್ನು ಕೂಡ ಉಪಯೋಗಿಸ್ಬೋದು. ಸಜ್ಜೆಯಲ್ಲೂ ಕೂಡ ಶಿಫಾರಿತ ಕಳೆ ನಾಶಕ ಇದೆ, ಅಟ್ರೋಜಿನ್ ಅಂತ ಕಳೆ ನಾಶಕ ಇದೆ, ಅದು ಸಜ್ಜೆಯಲ್ಲಿ ಉಪಯೋಗಿಸ್ಬೋದು. ಇದು ಉದಯ ಪೂರ್ವಕವಾಗಿ ಒಡೆಯುವ ಕಳೆ ನಾಶಕ. ಇದನ್ನ ಒಡೆಯುವ ಸಮಯ ಅಂತ ಹೇಳಿದ್ರೆ ನಾವು ಬಿತ್ತನೆ ಮಾಡಿದ ದಿನ, ಬಿತ್ತನೆ ಆದ್ಮೇಲೆ ಅಥವಾ ಮಾರನೇ ದಿನ ಬಿತ್ತನೆಯ ನಂತರ ದಿನ ಅಷ್ಟರೊಳಗೆ ಇದನ್ನ ಒಡ್ಕೋಬೇಕು. ಈಗ ಅಟ್ರೋಜಿನ್ ಅನ್ನ 400 ಗ್ರಾಂ ಅಟ್ರೋಜಿನ್ ಅನ್ನ 300 ಲೀಟರ್ ನಲ್ಲಿ ಕರಗಿಸಿ ಬಿತ್ತನೆ ಆದ್ಮೇಲೆ ಹೊಲದ ನೆಲಕ್ಕೆಲ್ಲ ಕವರ್ ಆಗಂಗೆ ಒಡಿಬೇಕು. ಇದರಿಂದ ಏನ್ ಮಾಡುತ್ತೆ, ಈ ಕಳೆನಾಶಕ ಉದಯಪೂರ್ವಕ ಕಳೆನಾಶಕ ಆಗಿರೋದ್ರಿಂದ ಅದೇನು ಮೊಳಕೆ ಬರ್ತಾವಲ್ಲ ಕಳೆಗಳು ಅದನ್ನು ಸಾಯಿಸುತ್ತೆ. ಅಂದ್ರೆ ಬೀಜದಿಂದ ಮೊಳಕೆ ಬರುವಂತ ಅಂದ್ರೆ ಇದೇನು ಸಜ್ಜೆ ಜೊತೆನೆ ಮೊಳಕೆ ಕಳೆಗಳು ಬರ್ತಿರ್ತವೆ. ಈಗ ಬೆಳೆ ಏನು ಮೊಳಕೆ ಹೊಡುತ್ತೆ ಅದ್ರ ಜೊತೆ ಕಳೆಗಳ ಬೀಜಗಳು ಮೊಳಕೆ ಹೊಡೆಯುತ್ತೆ, ಯಾಕೆಂದ್ರೆ ಹಸಿ ಸಿಕ್ಕಿರುತ್ತೆ ಆ ಸಂದರ್ಭದಲ್ಲಿ ಬೆಳೆ ಬೀಜದ ಜೊತೆ ಕಳೆ ಬೀಜನು ಮೊಳಕೆ ಹೊಡೆಯುತ್ತೆ. ಆದ್ರೆ ಈ ಅಡ್ರೆಸಿನ ಏನ್ ಮಾಡುತ್ತೆ, ನಾವು ಹೊಡೆದಾಗ ನಮ್ಮ ಸಜ್ಜೆ ಬೆಳೆಗೆ ಏನು ಮಾಡಲ್ಲ, ಅದ್ರದ್ದು ಮೊಳಕೆ ಚೆನ್ನಾಗಿ ಬರುತ್ತೆ. ಆದ್ರೆ ಇದು ಕಳೆ ಇದೆ ಏನು ಬೀಜ ಮೊಳಕೆ ಹೊಡುತ್ತಲ್ಲ ಆ ಮೊಳಕೆಗಳನ್ನ ಇದು ಸಾಯಿಸುತ್ತೆ. ಹಂಗಾಗ್ಬಿಟ್ಟು ನಮಗೆ 25-30 ದಿನಗಳವರೆಗೆ ಯಾವ ಕಳೆಗಳು ಕೂಡ ಬರೋದಿಲ್ಲ. 25-30 ದಿನಗಳವರೆಗೆ ಇದು ಕಳೆಗಳ ಏನು ಪ್ರಮಾಣವನ್ನ ತಗ್ಗಿಸುತ್ತೆ ಅಥವಾ ಕಳೆಗಳು ಬರದಂತೆ ತಡೆಯುತ್ತೆ. ಅದಾದ್ಮೇಲೆ ನಾವು ಕಳೆನಾಶಕ ಹೊಡೆದಿರ್ತೀವಿ ಹೆಂಗನು, ಅದಾದ್ಮೇಲೆ ರೆಗ್ಯುಲರ್ ಆಗಿ ನಾವು ಅಂತರ ಬೇಸಾಯ ಮಾಡೋತರ ಎಡೆ ಹೊಡೆದ್ರೆ ನಾವು ಯಾವ ರೀತಿಯಾದ ಕೈಗಸ ತಗ್ಗಿಸುವ ಅವಶ್ಯಕತೆ ಬರೋದಿಲ್ಲ. ಅಂದ್ರೆ ಎಲ್ಲಿ ಬಹಳಷ್ಟು ಕಳೆಗಳು ಬರ್ತದೆ, ಬೀಜ ಬಾಳಿತ್ತು ಹೋದ ವರ್ಷ ಕಳೆಗಳ ಬೀಜ ಬಾಳ ಗ್ಯಾರಂಟಿ ಐತೆ ಅಂತ ಅಟ್ರಾಜಿನ ಸಿಂಪರಣೆ ಮಾಡಿದ್ರು, ಸಿಂಪರಣೆ ಮಾಡಿದ್ರೆ ಒಳ್ಳೇದು. ಅಲ್ಲ ಮತ್ತೆ ಎಲ್ಲೆಲ್ಲಿ ನೀರಾವರಿ ಅಂತ ಕಡೆ ಕೆಲವು ಕಡೆ ಅಲ್ಲಿ ಚಾನೆಲ್ ಇಂದ ಬರೋ ಚಾನ್ಸಸ್ ಇದೆ. ಈ ವಿಚಾರ ರೈತರ ಒಂದು ಅವರ ಒಂದು ನಾಲೆಜ್ ಬಿಟ್ಟಂತದ್ದು. ಹೌದು, ಅನುಭವ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಇದು ಖಂಡಿತ ಕಳೆ ಬರ್ತದ ಅಂತ. ಕಳೆನಾಶಕ ಕೆಲವು ಹೊಲಗಳು ಕಳೆಗಳಿಂದ ಮುಕ್ತನೇ ಆಗಿರ್ತಾರೆ, ಬರೀ ಅಂತರ ಬೇಸಾಯ ಮಾಡಿದ್ರೆ ಸಾಕು, ನೀಟ್ ಇಟ್ಕೊಂಡಿರ್ತಾರೆ, ಅವ್ರೊಂಚೂರು ಕಳೆ ಬರಕ್ಕೂ ಬಿಡಲ್ಲ, ಅವಾಗವಾಗ ಕಂಟಿನ್ಯೂ ಎಡೆ ಹೊಡಿತಿರ್ತಾರೆ, ಹಂಗಾಗ್ಬಿಟ್ಟು ಕಂಟ್ರೋಲ್ ಅಲ್ಲಿ ಇರ್ತವೆ. ಆದ್ರೆ ಎಲ್ಲೆಲ್ಲಿ ನಮಗೆ ಆಳುಗಳನ್ನ ಹಚ್ಚಕ್ಕಾಗಲ್ಲ, ಕಷ್ಟ ಇದೆ ಅಂತ ಟೈಮಲ್ಲಿ ಅಟ್ರೋಜಿನ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಮೊಳಕೆ ಬರೋ ಅಂತ ಕಳೆಗಳನ್ನ ಅದು ಸಾಯಿಸುತ್ತೆ, ನಮ್ಮ ಸಜ್ಜೆ ಬೆಳೆದ ಮೊಳಕೆ ಅಷ್ಟೇ ಅದು ಬರೋ ತರ ಮಾಡ್ಕೊಳ್ಳುತ್ತೆ. ಇನ್ನ ಇಲ್ಲಿ ಮುಖ್ಯವಾಗಿ ಏನು ಒಂದು ಬೇಸಾಯ ಮಾಡುವಾಗ ಗಮನ ಏನ್ ಹರಿಸಬೇಕು ರೈತರಲ್ಲಿ? ಸಜ್ಜೆ ಬೇಸಾಯದಲ್ಲಿ ಖರ್ಚು ಇಲ್ಲದ ಬೇಸಾಯ ಕ್ರಮಗಳು ಅಂತ ಬರ್ತವೆ, ವಿಶೇಷವಾಗಿ ಏನು ಖರ್ಚು ಇಲ್ಲದ ಬೇಸಾಯ ಕ್ರಮಗಳು ಇಲ್ಲಿ ಪಾಲನೆ ಮಾಡಬೇಕಾಗತ್ತೆ? ಸಜ್ಜೆ ಅಲ್ಲದೆ ಎಲ್ಲಾ ಬೆಳೆಗಳಲ್ಲ ಅಷ್ಟೇ, ನಮ್ಗೆ ಬಿತ್ತನೆ ಕಾಲ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ನಾವು ಒಂದ್ಸರಿ ಬಿತ್ತನೆ ಕಾಲ ಸರಿಯಾದ ಕಾಲದಲ್ಲಿ ಬಿತ್ತನೆಯನ್ನ ಕೈಗೊಂಡ್ರೆ ಆದಷ್ಟು ನಮಗೆ ಏನು ಮಳೆ ಏನು ನಮ್ಮ ಪ್ರದೇಶಕ್ಕೆ ವಿಸ್ತರಿಸಲ್ಪಟ್ಟಿರುತ್ತೆ ಬೆಳೆ ಅವಧಿಯಲ್ಲಿ, ಅದನ್ನ ಬೆಳೆಗಳು ಸಾಕಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ಳಕ್ ಒಂದು ಅವಕಾಶ ಆಗುತ್ತೆ. ಅದ್ರ ಜೊತೆ ಎಷ್ಟೊಂದು ರೋಗಗಳ ಕೀಟಗಳ ಅವಳಿಗಳು ಕೂಡ ಕಡಿಮೆ ಆಗುತ್ತೆ. ನಾವೆಷ್ಟು ಲೇಟ್ ಆಗಿ ಬೆಳೆಗಳನ್ನ ಬಿತ್ತುತ್ತೀವೋ ಅಷ್ಟು ಲೇಟ್ ಆಗಿ ನಮಗೆ ಮಳೆಯ ಪ್ರಮಾಣದ ಸರಿಯಾದ ಉಪಯೋಗ ಆಗಲ್ಲ ಒಂದು, ಅದ್ರ ಜೊತೆ ರೋಗ ಇರ್ಬೋದು, ಕೀಟಗಳು ಇರ್ಬೋದು, ಅವುಗಳ ಅವಳಿಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಸಜ್ಜೆಯಲ್ಲೂ ಕೂಡ ಬಿತ್ತನೆಯ ಕಾಲ ಪ್ರಾಮುಖ್ಯತೆಯನ್ನು ಪಡುತ್ತೆ. ಇದು ಒಂದು ಮುಖ್ಯವಾದ ಖರ್ಚಿಲ್ಲದ ಬೇಸಾಯ ಪದ್ಧತಿ. ಇನ್ನ ಕೊನೆಯದಾಗಿ ಏನ್ ಹೇಳ್ತಾರೆ ರೈತರಿಗೆ, ಸಜ್ಜೆ ಬೇಸಾಯನ ಮಾಡುವಂತವ್ರು ಇಷ್ಟೆಲ್ಲ ಒಳ್ಳೆ ರೀತಿಯಿಂದ ತಳಿಗಳನ್ನ ಆಯ್ಕೆ ಮಾಡಿ ಒಳ್ಳೆ ಕಾಲದಲ್ಲಿ ಬಿತ್ತನೆ ಮಾಡಿ ಎಲ್ಲಾ ಬೇಸಾಯ ಕ್ರಮಗಳನ್ನ ಚಾಚು ತಪ್ಪದೆ ಚೆನ್ನಾಗಿ ಮಾಡಿದ್ರೆ ಎಷ್ಟು ಇಳುವರಿಯನ್ನ ಪಡಿಬಹುದು ಸಜ್ಜೆಯಲ್ಲಿ ಒಂದು ಎಕರೆಗೆ? ಸಜ್ಜೆಯಲ್ಲಿ ನಾವು ಮಳೆಯಾಶ್ರಿತದಲ್ಲಾದ್ರೆ ನಮಗೆ 6 ಕ್ವಿಂಟಲ್ ಇಂದ ಅಪ್ ಟು 10-12 ಕ್ವಿಂಟಲ್ ತಕ್ಕಬಹುದು. ಅದೇ ನೀರಾವರಿಯಲ್ಲಾದ್ರೆ ನಾವು 15-25-30 ಕ್ವಿಂಟಲ್ ವರೆಗೂ ತಕ್ಕಬಹುದು. ಅದು ನಾವು ಸಂಕರ್ಣ ತಳಿ ಉಪಯೋಗಿಸಿದೀವಾ ಅಥವಾ ತಳಿ ಉಪಯೋಗಿಸಿದೀವಾ ಅಥವಾ ನಮ್ ಜವಾರಿ ತಳಿ ಉಪಯೋಗಿಸ್ತಿದೀವ, ನಾವು ನೀರಾವರಿಯಲ್ಲಿ ಬೆಳೆದಿದೀವ, ಮಳೆಯಾಶ್ರಿತದಲ್ಲಿ ಬೆಳೆದಿದೆ, ಇವೆಲ್ಲ ಅಂಶಗಳು ಕೂಡ ನಮ್ಮ ಇಳುವರಿಯನ್ನ ನಿರ್ಧರಿಸ್ತವೆ. ಇನ್ನ ಕೊನೆಯದಾಗಿ ಏನ್ ಹೇಳ್ತಾರೆ, ಸಜ್ಜೆಯನ್ನು ಬೆಳೆದಂತ ರೈತರಿಗೆ ಬಹಳಷ್ಟು ಮಾರುಕಟ್ಟೆ ಧಾರಣೆ ಇರುವುದಿಲ್ಲ, ಇದರಿಂದ ಸಜ್ಜೆಯ ಒಂದು ಇಂಪಾರ್ಟೆನ್ಸ್ ಏನ್ ಬರ್ತಾ ಇದೆ? ಇತ್ತೀಚೆಗೆ ಬಹಳಷ್ಟು ಹೇಳ್ತಿದ್ದಾರೆ ಸಜ್ಜೆ ಚೆನ್ನಾಗಿ ತಿನ್ನಬೇಕು, ಊಟ ಮಾಡಬೇಕು, ಆಮೇಲೆ ಫೀಡ್ಸ್ ಹೋಗ್ತಾ ಇದೆ ಹಾಗೆ ಹೇಗೆ ಅಂತ ಹೇಳ್ತಿರ್ತಾರೆ. ಹೇಗೆ ಸಜ್ಜೆ ಬೆಳೆದು ಯಾವ ರೀತಿ ಲಾಭದಾಯಕ ಅಂತಿರ್ತಾವ? ಸಜ್ಜೆ ಒಂದು ಪ್ರಮುಖವಾದ ಬೆಳೆ. ಇದು ಸಿರಿಧಾನ್ಯಗಳಲ್ಲೇ ಸರಿಸುಮಾರು 50% ಸಜ್ಜೆಯ ಉತ್ಪಾದನೆಯಿಂದನೇ ಸಿರಿಧಾನ್ಯದ ಉತ್ಪಾದನೆಯನ್ನು ನಾವು ಗಮನಿಸಬಹುದು. ಅದೇ ರೀತಿ ಇದು ನಮಗೆ ಇಡೀ ಬೆಳೆ ಆದ್ರೆ ಲಾಭ ಕೊಡದಲೇ ಇರಬಹುದು ಎಷ್ಟೊಂದ್ಸರಿ. ನಮ್ಮ ರೈತರಿಗೆ ಆದಾಯನೂ ಕೂಡ ಇಂಪಾರ್ಟೆಂಟ್. ಅಂತ ಟೈಮಲ್ಲಿ ನಮಗೆ ಇಡೀ ಬೆಳೆ ಬೆಳೆಯಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಇದನ್ನ ನಾವು ಅಂತರ ಬೆಳೆಯಲ್ಲಿಯೋ ಅಥವಾ ಮಿಶ್ರ ಬೆಳೆಯಲ್ಲಿಯೋ ಬೆಳ್ಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಇದು ಕಡಿಮೆ ಅವಧಿಯ ಬೆಳೆ, ಮತ್ತೆ ಮಧ್ಯಮ ಫಲವತ್ತತೆ ಭೂಮಿಲಿ ಕೂಡ ಬೆಳಿಬಹುದು, ಮತ್ತೆ ಇದು ಬರ ನಿರೋಧಕತೆಯನ್ನು ಹೊಂದಿದೆ. ಇಷ್ಟೆಲ್ಲ ಅಂಶಗಳು ಇರೋದ್ರಿಂದ ಇದನ್ನ ಎಷ್ಟೊಂದು ಬೆಳೆ ಪದ್ಧತಿಗಳಲ್ಲಿ ನಾವು ಅಳವಡಿಸ್ಕೋಬಹುದು. ಇದನ್ನ ಮಿಶ್ರ ಬೆಳೆಯಾಗಿ ಬೆಳಿಬಹುದು ಅಥವಾ ಅಂತರ ಬೆಳೆಯಾಗಿ ಬೆಳಿಬಹುದು ಅಥವಾ ಸರದಿ ಬೆಳೆಯಾಗಿಯೂ ನಾವು ಅಳವಡಿಸ್ಕೋಬಹುದು. ಹಂಗಾಗಿ ನಾವು ಯಾವ್ಯಾವಾಗ ರೈತರುಗಳು ಇಡೀ ಬೆಳೆ ಬೆಳೆಯಕ್ಕಾಗಲ್ಲ, ನಮಗೆ ಅದರಿಂದ ಆದಾಯ ಕಡಿಮೆ ಇದೆ ಅನ್ನೋ ಅಂತ ಸಂದರ್ಭದಲ್ಲಿ ಅನ್ನೋ ಅಂತ ರೈತರು ನಾವು ಮಿಶ್ರ ಬೆಳೆಯಲ್ಲಾದ್ರೂ ಬೆಳೆಯಿರಿ, ತೊಗರಿಯಲ್ಲಾದ್ರೂ ಇರ್ಬೋದು ಅಥವಾ ಹೆಸರಲ್ಲಾದ್ರೂ ಇರ್ಬೋದು, ಅಲಸಂದಿಲಿರ್ಬೋದು ಅಥವಾ ಶೇಂಗಾದಲ್ಲಿರ್ಬೋದು, ಇವುಗಳಲ್ಲಿ ನಾವು ಮಿಶ್ರ ಬೆಳೆಯಾಗಿ ಬೆಳಿರಿ ಅಥವಾ ಅಂತರ ಬೆಳೆಯಾಗಿ ತೊಗರಿಯಲ್ಲಿ ಬೆಳಿರಿ, ಶೇಂಗಾದಲ್ಲಿ ಬೆಳಿರಿ, 10 ಸಾಲು ಸಜ್ಜೆ ಬೆಳಿರಿ, 2 ಸಾಲು ತೊಗರಿ ಹಾಕಿ, ಅಥವಾ 10 ಸಾಲು ಶೇಂಗಾ ಬೆಳಿರಿ, ಅಥವಾ 8 ಸಾಲು ಸಜ್ಜೆ ಬೆಳಿರಿ, 2 ಸಾಲು ತೊಗರಿ ಬೆಳಿರಿ, ಅಥವಾ 4 ಸಾಲು ತೊಗರಿ ಬೆಳಿರಿ. ಏನ್ ಅಕಡಿ ಬೆಳೆ ಅಂತ ಮೊದ್ಲೆಲ್ಲ ಹಾಕ್ತಿದ್ರು, ಅಕಡಿ ಬೆಳೆ ತರ ಇದನ್ನ ಸಜ್ಜೆಯನ್ನ ಅಳವಡಿಸ್ಕೊಳ್ಳಿ ನಮ್ಮ ಆಹಾರದಲ್ಲಿ. ದಿನನಿತ್ಯ ಆಹಾರದಲ್ಲಿ ಬಳಸಬೇಕು ಸಜ್ಜೆಯನ್ನ, ಒಂದೊತ್ತಾದ್ರೂ ಊಟ ಮಾಡ್ಬೇಕಂತಿರ್ತಾವ್, ಒಂದೊತ್ತಾದ್ರೂ ಉಪಯೋಗಿಸ್ಬೇಕು. ಯಾಕೆಂದ್ರೆ ಇದು ಒಂದು ಸಿರಿಧಾನ್ಯ, ಪ್ರಮುಖವಾದ ಸಿರಿಧಾನ್ಯ, ಪ್ರಮುಖವಾದ ಆಹಾರ ಬೆಳೆ ಇದು. ಭತ್ತ, ಗೋಧಿ, ಮೆಕ್ಕೆಜೋಳ, ಜೋಳದ ನಂತರ 5ನೇ ಸ್ಥಾನವನ್ನ ಇದು ಆಕ್ರಮಿಸಿಕೊಳ್ಳುತ್ತೆ. ಇತ್ತೀಚೆಗೆ ಇದು 1ನೇ ಸ್ಥಾನಕ್ಕೆ ಹೋಗ್ತಾ ಇದೆ. ರಕ್ತಹೀನತೆ ಇರೋರು, ಬೇರೆ ಬೇರೆ ಕಾಯಿಲೆಗಳಿಗೆ ಇದೆಲ್ಲ ಒಂದು ರಾಮಬಾಣ ಇದು. ಹೌದೌದು, ಇದು ಸಿರಿಧಾನ್ಯ ಬೆಳೆ ಆಗಿರೋದ್ರಿಂದ ಇದರಲ್ಲಿ ಹೆಚ್ಚಿನ ನಾರಿನಂಶ ಇರೋದ್ರಿಂದ, 11% ನಾರಿನಂಶ ಇರೋದ್ರಿಂದ ಇದನ್ನ ಮಧುಮೇಹದ ಬಳಲುತ್ತಿರುವವರಿಗೂ ಕೂಡ ಇದನ್ನ ಶಿಫಾರಸ್ ಮಾಡ್ತೀವಿ. ಯಾಕೆಂದ್ರೆ ಇದು ಸ್ಲೋ ಆಗಿ ಏನು ಮಂದಗತಿಯಲ್ಲಿ ಸಕ್ಕರೆಯನ್ನ ರಿಲೀಸ್ ಮಾಡುತ್ತೆ ನಮ್ಮ ದೇಹದಲ್ಲಿ, ಇದರಿಂದ ನಮ್ಮ ಮಧುಮೇಹವನ್ನ ಹತೋಟಿ ಮಾಡ್ಕೋಬಹುದು. ಹಂಗಾಗಿ ಆಹಾರದಿಂದನೂ ಇದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಇಲ್ಲೆಲ್ಲ ನಾವು ರೊಟ್ಟಿ ರೂಪದಲ್ಲಿ ಉಪಯೋಗಿಸ್ತೀವಿ, ಆದ್ರೆ ಬೇರೆ ಕಡೆ ಇನ್ನು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಇದನ್ನ ಕೋಳಿ ಆಹಾರವಾಗಿ, ದನಕರುಗಳ ಆಹಾರವಾಗಿ ಕೂಡ ಬಳಸ್ತಾರೆ. ಇತ್ತೀಚೆಗೆ ಇದು ಇದ್ರದ್ದು ಪ್ರಾಮುಖ್ಯತೆ ಕೂಡ ಹೆಚ್ಚಾಗಿದೆ, ಪ್ರಾಮುಖ್ಯತೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆನೂ ಬರ್ತಾ ಇದೆ. ಆದ್ರಿಂದ ರೈತ ಬಾಂಧವರು ಹೇಳಿದಂಗೆ ಉತ್ತಮ ರೀತಿಯಿಂದ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಸಜ್ಜೆ ಬೇಸಾಯವನ್ನು ಮಾಡಿದರೆ ಖಂಡಿತ ಕಡಿಮೆ ಫಲವತ್ತಾದ ಭೂಮಿಯಲ್ಲಿ ಹೆಚ್ಚು ಲಾಭ ಪಡ್ಕೊಳ್ಳಿಕ್ಕೆ ಒಳ್ಳೇದು. ಡಾಕ್ಟರ್ ಶ್ವೇತಾ ಅವರು ಇದುವರೆಗೆ ಸಜ್ಜೆ ಬೇಸಾಯದ ಬಗ್ಗೆ ಕೆಲವೊಂದಿಷ್ಟು ಉಪಯುಕ್ತ ಮಾಹಿತಿಯನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಸಜ್ಜೆ ಬೆಳೆಯ ತಾಂತ್ರಿಕತೆ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಶ್ವೇತಾ ಬಿಎನ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ.